ಸಂಹಿತೆ ಜಾರಿಗೊಳಿಸಲು 43 ಫ್ಲೈಯಿಂಗ್ ಸ್ಕ್ವಾಡ್ ರಚಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಪವನ್ ಕುಮಾರ್ ಮಾಲಪಾಟಿ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ಉತ್ತರ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಒಣಹವೆ ಮುಂದುವರೆದಿದೆ. ಕಲಬುರಗಿಯಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ದಿನದ ಗರಿಷ್ಠ ತಾಪಮಾನ 40.7 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ಬೆಳಗಾವಿ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಾಪುರ ಜಿಲ್ಲೆಗಳ ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಗರಿಷ್ಠ 34, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆ, ವಿವಿಧ ಪಕ್ಷಗಳ ನಾಯಕರಿಂದ ಉಮೇದುವಾರಿಕೆ ಸಲ್ಲಿಕೆ. ಬಿಜೆಪಿಯಿಂದ 10 ಅಭ್ಯರ್ಥಿಗಳ ಮತ್ತೊಂದು ಪಟ್ಟಿ ಪ್ರಕಟ. ಗ್ರಾಮಗಳ ಅಭಿವೃದ್ದಿಯಿಂದ ದೇಶದ ಪ್ರಗತಿ, ರಾಷ್ಟಪತಿ ಪ್ರತಿಪಾದನೆ. ಐಪಿಎಲ್ ಕ್ರಿಕೆಟ್, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಚೆನ್ನೈ ಸೂಪರ್ ಕಿಂಗ್ಸ್ ಇಂದು ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಇನ್ನೀಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಹಾಯ್ ಮಾಮ್. ಓ ಬಾ ಮಗಳೇ, 3 ವರ್ಷ ಆದ್ಮೇಲೆ ಇಂಡಿಯಾಗ್ ಬಂದಿದ್ದೀನಿ. ಕರ್ನಾಟಕ ಎಷ್ಟೊಂದ್ ಬದಲಾಗಿದೆ, ಬೆಂಗಳೂರು ಏರ್ಪೋರ್ಟ್ ಎಷ್ಟು ಸಖತ್ತಾಗಿದೆ, ಮೆಟ್ರೋನು ಇಷ್ಟು ಫಾಸ್ಟ್ ಆಗಿ ರೆಡಿ ಆಗ್ಬಿಟ್ಟಿದೆ, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಅಂತೂ ವಾವ್, ಅನ್ಬಿಲೀವಬಲ್. ಹೆಂಗ್ ಮಾಮ್ ಇದೆಲ್ಲ? ಇಷ್ಟೇ ಅಲ್ಲ, ಬಿಜೆಪಿ ಸರ್ಕಾರ ಬಂದ್ಮೇಲೆ ತುಂಬಾನೇ ಬದಲಾವಣೆ ಆಗಿದೆ, ಇನ್ಮೇಲೆ ನಿನಗೆ ಗೊತ್ತಾಗುತ್ತೆ. ಅಮೇಸಿಂಗ್ ಮಾಮ್. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ, ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ಮೊದಲಿಗೆ ಕೇಳಿ ಅಂಬಿಕಾತನಯ ದತ್ತರ ಒಂದು ರಚನೆ. ಇಂಬಾದ ಝೇಂಕಾರ, ಇದು ತತ್ಪುರು ಇನ್ನಿಗೆ ಕೇಳಿ ತಾಯೇ ಮುಗ್ಧ ಭಾರತಿ. ತಾಯೇ ಮುಗ್ಧ ಭಾರತಿ ಇದುವೆ ಶಬ್ದ ಧಾರತಿ, ತಾಯೇ ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಕುರಿತಂತೆ ಡಾಕ್ಟರ್ ಮಂಜುನಾಥ ರೆಡ್ಡಿ ಜಿಬಿ ಅವರೊಡನೆ ಸಂದರ್ಶನ ಇದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಏನ್ ಶೇಷಪ್ಪ, ಮೊಬೈಲ್ ನೋಡ್ಕೊಂಡು ಕೂತಿದ್ಯಾ? ಏನಿಲ್ಲ, ಇವತ್ ಕಿಸಾನ್ ಸನ್ಮಾನದ ಹಣ ಬರ್ತೈತೆ, ಅದಕ್ಕೆ ಕಾಯ್ತಾ ಇವನಿ. ಹೌದಾ? ಸೀದಾ ಅಕೌಂಟ್ಗೆ ಬರ್ತದಾ? ಹ್ಞೂ ಮೇಸ್ಟ್ರೇ. ಹಂಗಾದ್ರೆ ಆಫೀಸಿಂದ ಆಫೀಸ್ಗೆ ಅಲಿಯೋದು ತಪ್ಪು ಅಣ್ಣು. ಹೌದು ಮೇಸ್ಟ್ರೇ. ವರ್ಷಕ್ಕೆ ಮೋದಿ ಅವರು 6,000, ರಾಜ್ಯ ಬಿಜೆಪಿ ಸರ್ಕಾರ 4,000, ಒಟ್ಟು 10,000 ಕೊಡ್ತಾವ್ರೆ. ಓ ನೋಡಿ ಮೇಸ್ಟ್ರೇ, ಬಂದೇ ಬಿಡ್ತು ದುಡ್ಡು. ಟೈಮ್ ಅಂದ್ರೆ ಟೈಮ್. ಫಾಸ್ಟ್ ಎಫಿಷಿಯಂಟ್ ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ ಬಿಜೆಪಿಗೆ ಭರವಸೆ. ಬಿಜೆಪಿಗೆ ವೋಟ್ ಮಾಡಿ. घने और सुंदर बाल सिर्फ एक दिन में. प्रिय उपभोक्ताओं, ये एक भ्रामक विज्ञापन है. भ्रामक विज्ञापन देने वाले हो जाएं सावधान. केंद्रीय उपभोक्ता संरक्षण प्राधिकरण यानी CCPA ने भ्रामक विज्ञापनों की रोकथाम के लिए कड़े दिशा निर्देश बनाए हैं, जिनका उल्लंघन करने पर CCPA किसी भी भ्रामक विज्ञापन के लिए निर्माताओं, विज्ञापनदाताओं या प्रचारकों पर जुर्माना लगा सकती है. यही नहीं, इंडोर्सर्स यानी प्रचारकों पर प्रतिबंध लगाया जा सकता है. उपभोक्ता मामले विभाग, भारत सरकार. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಕುರಿತಂತೆ ಡಾಕ್ಟರ್ ಮಂಜುನಾಥ ರೆಡ್ಡಿ ಜಿಬಿ ಅವರೊಡನೆ ಸಂದರ್ಶನ ಇದೆ, ಕೇಳಿ. ನಮಸ್ಕಾರ ಡಾಕ್ಟರ್ ಮಂಜುನಾಥ ರೆಡ್ಡಿ ಅವರೇ. ನಮಸ್ಕಾರ ಸರ್. ನಮ್ಮಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ನಾವು ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ತೀವಿ. ಮುಖ್ಯವಾಗಿ ತಾವು ತಜ್ಞರು ಇದನ್ನು ವೈಜ್ಞಾನಿಕವಾಗಿ ಸಾಕಾಣಿಕೆ ಮಾಡಿದಾಗ ಹೆಚ್ಚಿನ ಲಾಭವನ್ನು ಪಡಿಬಹುದು ಅಂತ ಹೇಳ್ತಾ ಇರ್ತೀರಾ. ಇವತ್ತು ಈ ಒಂದು ವಿಚಾರದ ಬಗ್ಗೆನೇ ಮಾಹಿತಿಯನ್ನು ಮಾಡಿಕೊಡ್ಬೇಕು. ವೈಜ್ಞಾನಿಕವಾಗಿ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ನಾವು ಯಾವ ರೀತಿ ಮಾಡ್ಕೋಬಹುದು, ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ. ಇನ್ನು ಮುಖ್ಯವಾಗಿ ತಳಿಗಳು ಕೂಡ ನಮಗೆ ಬಹಳ ಮುಖ್ಯವಾಗ್ತವೆ. ಕುರಿ ಮತ್ತು ಮೇಕೆಗಳ ತಳಿಗಳು ಈ ಸಾಕಾಣಿಕೆ ಮಾಡೋದಕ್ಕೆ, ಆ ತಳಿಗಳು ಯಾವ್ಯಾವು ಅಂತೀರಿ? ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ತಳಿಗಳ, ನೀವು ಕುರಿ ಸಾಕಾಣಿಕೆ ಮಾಡಬೇಕು ಅಂದರೆ ತಳಿ ಸೆಲೆಕ್ಷನ್ ಅಥವಾ ಅದನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳನೇ ಪ್ರಾಮುಖ್ಯತೆ ಇರುತ್ತದೆ. ಯಾಕೆಂದ್ರೆ ನಾವು ಆವಾಗಲೇ ಹೇಳಿದಂಗೆ ಈ ನಮ್ಮ ಪ್ರಾಂತ್ಯಕ್ಕೆ ಹೊಂದಿಕೊಳ್ಳುವಂತಹದು ಯಾವ ತಳಿಗಳು ಅಂತ. ಹಂಗೆ ನೋಡಕ್ ಹೋದ್ರೆ ನಮ್ಮ ಸ್ಥಳೀಯ ತಳಿಗಳು ಅಥವಾ ನಾವೇನಂತೀವಿ ನಮ್ಮ ಇಂಡಿಯನ್ ಬ್ರೀಡ್ಸ್, ಇವುಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿರೋದು ಅಂದರೆ ಡೆಕ್ಕನಿ, ಬಳ್ಳಾರಿ, ನೆಲ್ಲೂರು, ಮಂಡ್ಯ, ಮಂಡ್ಯ ಅಥವಾ ನನ್ನ ಬಣ್ಣೂರು ಅಂತೀವಿ, ಹಾಸನ ಬ್ರೀಡು, ಮತ್ತೆ ಕೆಲವೊಂದು ಈ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ ಮಲಚರಿ ಅಥವಾ ವೆಂಬೂರು, ಕೊಯಂಬತ್ತೂರು, ನೆಲ್ಲೇರಿ, ಮದ್ರಾಸ್ ಕೆಂಪು ಅಂತ ಇತ್ಯಾದಿ ಇವೆ. ಮತ್ತೆ ವಿದೇಶಿ ತಳಿಗಳು ಕೂಡ ಇವೆ ಕುರಿಗಳಲ್ಲಿ. ಅದನ್ನ ಕೆಲವೊಂದ್ಸಲ ಏನ್ ಮಾಡ್ತಾರೆ, ಈ ಕಾಸಿಂಗ್ಗೆ ಉತ್ಪನ್ನ ಜಾಸ್ತಿ ಮಾಡಲು ಯೂಸ್ ಮಾಡ್ತಾರೆ ಅಂದ್ರೆ ಸಂತಾನೋತ್ಪತ್ತಿಗೆ. ಹೌದು, ಡೆಸರ್ಟು ಇಲ್ಲ ಅಂದ್ರೆ ಮೆರಿನೋ, ರಾಂಬುಲೆಟ್ಟು ಇವು ಇದೆ. ಅದೇ ರೀತಿ ಮೇಕೆಗಳಿಗೂ ಬಂದ್ರೆ ನಮ್ಮ ಸ್ಥಳೀಯ ಮೇಕೆಗಳ ತಳಿಗಳಂದ್ರೆ ಸಂಗಮನೇರಿ, ಮಲಬಾರಿ ಮತ್ತೆ ಒಸ್ಮಾನಾಬಾದಿ. ಕರ್ನಾಟಕದಲ್ಲಿ ಜಾಸ್ತಿ ನಮಗೆ ಒಸ್ಮಾನಾಬಾದಿನೇ ಜಾಸ್ತಿ ಸಿಗುತ್ತದೆ. ಅದು ಮತ್ತೆ ಕನ್ನಯಾಡು, ಇದು ತಮಿಳುನಾಡಿನಲ್ಲಿ ಇರುತ್ತದೆ. ಜಮುನಾಪಾರಿ, ಬೀಟಲ್ಲು, ಬರ್ಬಾರಿ ತಳಿಗಳು ಕೂಡ ಕರ್ನಾಟಕದಲ್ಲಿ ಈ ವೈಜ್ಞಾನಿಕ ರೀತಿಯಲ್ಲಿ ಯಾರು ಮೇಕೆ ಸಾಕ್ತಾ ಇದ್ದಾರೆ ಆ ರೈತರು ಬೇರೆ ಪ್ರಾಂತ್ಯಗಳಿಗೆ ಹೋಗಿ ಅಥವಾ ಬೇರೆ ರಾಜ್ಯಗಳಿಗೆ ಹೋಗಿ ಈ ತಳಿಗಳನ್ನು ತಗೊಬಂದು ಇಲ್ಲಿ ಸಾಕಲು ಪ್ರಯತ್ನಿಸುತ್ತಿದ್ದಾರೆ. ಮತ್ತೆ ವಿದೇಶಿ ತಳಿಗಳಾದ ಬೋಯರ್, ಬೋಯರ್ ಕೂಡ ಇದೆ. ಇದು ಜಾಸ್ತಿ ಜನನೇ ನಮ್ಮ ರೈತರು ಈ ದಿನಗಳಲ್ಲಿ ಪಾಲನೆ ಮಾಡಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸಾಕಷ್ಟು ತಳಿಗಳು ಇದಾವೆ ಅನ್ನಂಗಾಯ್ತು. ಇನ್ನು ಮುಖ್ಯವಾಗಿ ಈ ಕುರಿ ಮತ್ತು ಮೇಕೆ ತಳಿ ಸಂವರ್ಧನೆ ಮಾಡುವಾಗ ನಾವು ಯಾವ್ಯಾವ ಅಂಶಗಳಿಗೆ ಒತ್ತನ್ನ ಕೊಡಬೇಕಾಗತ್ತೆ? ಸಂತಾನೋತ್ಪತ್ತಿ ವಿಧಾನಗಳು ಅಥವಾ ಸುಧಾರಣೆಗೆ ಸಂಬಂಧಪಟ್ಟ ವಿವಿಧ ವಿಧಾನಗಳು ಯಾವ್ಯಾವ ಅಂತೀರಿ? ತಳಿ ಸುಧಾರಣೆಗೆ ಸಂಬಂಧಪಟ್ಟ ವಿವಿಧ ವಿಧಾನಗಳು ತಳಿ ಸಂವರ್ಧನೆಗೆ ನಾವು ಪರಿಗಣಿಸಬೇಕಾದ ಅಂಶಗಳಲ್ಲಿ ಅದಕ್ಕಿಂತ ಮುಖ್ಯವಾಗಿ ನಾವು ಈ ತಳಿ ಸಂವರ್ಧನೆಯ ಕೆಲವು ಅಂಶಗಳು ಏನಂದ್ರೆ ಸಂತಾನೋತ್ಪತ್ತಿ ವಯಸ್ಸು ಎಷ್ಟು. ನಮ್ ಈ ಕುರಿ ಅಥವಾ ಮೇಕೆ ಸಂತಾನೋತ್ಪತ್ತಿ ವಯಸ್ಸು 6-8 ತಿಂಗಳ ಒಳಗೆ ಬರುತ್ತದೆ. ಅದು ವಯಸ್ಸು ಮತ್ತೆ ದೇಹದ ತೂಕದ ಅನುಗುಣವಾಗಿ ಈ ಸಂತಾನೋತ್ಪತ್ತಿ ಕ್ರಿಯೆ ಶುರುವಾಗುತ್ತದೆ. ಮತ್ತೆ ಕುರಿ ಒಂದ್ಸಲಿ ಮರಿ ಹಾಕಿದ ತಕ್ಷಣ 21 ದಿನಗಳ ನಂತರ ಅದು ಬೇದಿಗೆ ಬರುತ್ತದೆ, ಈಸ್ಟ್ರಸ್ ಏನಂತೀವಿ. ಮತ್ತೆ ಗರ್ಭಾಶಯ ಅಥವಾ ಗರ್ಭಾಸ್ಥೆ ಈ ಕುರಿಗಳಲ್ಲಿ 147 ದಿನ, ಮತ್ತೆ ಮೇಕೆಗಳಲ್ಲಿ ಇದು 150, ಅಂದ್ರೆ ಎರಡರಲ್ಲೂ ಸರಾಸರಿ ಸೇಮ್ ಇರುತ್ತದೆ. ಮತ್ತೆ ಈ ಈಸ್ಟ್ರಸ್, ಈಸ್ಟ್ರಸ್ ಏನಂತೀವಿ ಈ ಬೇದಿ ಕಾಲ, ಕುರಿಗಳಲ್ಲಿ 16-17 ದಿನ, ಮತ್ತೆ ಮೇಕೆಗಳಲ್ಲಿ 19-21 ದಿನ ಇರುತ್ತದೆ. ನೀವು ಬೇರೆ ಯಾವುದು? ಹೌದು ಹೌದು, ಬೇದಿ ಯಾವುದೇ. ನೀವು ಈ ಕೊಠಡಿ ಅಥವಾ ಯಾವುದೇ ಮೆಥಡ್ ಅಲ್ಲಿ ನೀವು ಈ ತಳಿಗಳನ್ನ ಸಾಕಾಣಿಕೆ ಮಾಡಬೇಕಾದ್ರೆ ಎಷ್ಟು ಗಂಡು ಮತ್ತು ಎಷ್ಟು ಹೆಣ್ಣು ಇಡಬೇಕು ಅನ್ನೋದು ಜನರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತದೆ. ಇದಕ್ಕೆ ಒಂದು ಗಂಡು ಕುರಿ ಅಥವಾ ಓತ, 20 ಹೆಣ್ಣು ಕುರಿ ಅಥವಾ ಮೇಕೆಗಳು, ಇದು ಅನುಪಾತ ಹೌದು ಮುಖ್ಯವಾದ ಪಾತ್ರ ವಹಿಸುತ್ತದೆ. ಮತ್ತೆ ಫಲಾವಧಿಯಲ್ಲಿ 24-36 ಗಂಟೆಗಳವರೆಗೆ ಈ ಕುರಿ ಏನಿದೆ ಈ ಟಗರನ್ನ ಸ್ವೀಕರಿಸುತ್ತದೆ. ಮೇಕೆಗಳಲ್ಲಿ ಅದೇ ಅವಧಿ ಸ್ವಲ್ಪ ಜಾಸ್ತಿ ಇರುತ್ತದೆ, 34-38 ಗಂಟೆಗಳ ಕಾಲ ಕೂಡ ಇರುತ್ತದೆ. ಕೆಲವೊಂದ್ಸಲ ಏನ್ ಮಾಡ್ತಾರೆ ನಮಗೆ ಈ ಈಸ್ಟರ್ ಸಿಂಕ್ರೋನೈಸೇಷನ್ ಅಂತೀವಿ, ಬೇರೆ ಒಂದು ಮಾಡೋದು, ಎಲ್ಲ ಕುರಿಗಳನ್ನ ಒಂದೇ ಸಲ ಬೇದೆಗೆ ಬರಂಗೆ ಮಾಡೋದು. ಇದರಿಂದ ಕೆಲವೊಂದು ಉಪಯೋಗಗಳು ಜಾಸ್ತಿ ಇದೆ. ಅಂದ್ರೆ ಒಂದೇ ಸಲ ಎಲ್ಲ ಮರಿಗಳಾಗ್ತವೆ, ಒಂದೇ ಸಲ ನೀವು ಫೀಡ್ ಅದಕ್ಕೆ ಅಥವಾ ಆಹಾರ ಆಗಲಿ ಅದಕ್ಕೆ ಪಾಲನೆ ಆಗಲಿ ಇಲ್ಲ ಚಳಿಗಾಲನ ಕೆಲವೊಂದು ಸಮಸ್ಯೆಗಳನ್ನ ಬೇಕಾದ್ರೆ ನಾವು ನಿವಾರಣೆ ಮಾಡಬಹುದು. ಹಂಗೆ ಮತ್ತೆ ಈ ಸಂಯೋಗ ಏನಿದೆ ಇದು ಕೃತಕ ಗರ್ಭಧಾರಣೆ ಕೂಡ ಇವಾಗ ಮಾಡ್ತಾ ಇದ್ದಾರೆ ಈ ಕುರಿ ಮತ್ತು ಮೇಕೆಗಳಲ್ಲಿ. ಹೌದು, ಕೃತಕ ಗರ್ಭಧಾರಣೆಯಿಂದ ಏನಾಗುತ್ತೆ ಈ ವಿದೇಶಿ ತಳಿಗಳು ಇಲ್ಲ ಅಂದ್ರೆ ನೀವು ಈ ಉತ್ತರ ಭಾರತದಿಂದ ನೀವೇನಾದ್ರೂ ತಳಿಗಳು ತರ್ತಿರಲ್ಲ ಅವಾಗ ಅದು ಜಾಸ್ತಿ ಅಥವಾ ಅದು ಕಾಸ್ಟ್ ಆಫ್ ಬಕ್ ಅಥವಾ ನಾವೇನಂತೀವಿ ಓತದು ಜಾಸ್ತಿ ಇದ್ರೆ ಒಬ್ಬರೇ ಅಥವಾ 10 ಜನ ಸೇರಿ ಒಂದು ಮೇಕೆ ಅಥವಾ ಓತವನ್ನು ತಂದು ಅದರ ಸೆಮನ್ ಕಲೆಕ್ಟ್ ಮಾಡಿ ವಿರಿಯಾನು ಅದನ್ನು ಕೃತಕ ಗರ್ಭಧಾರಣೆಗೆ ಯೂಸ್ ಮಾಡಿದ್ರೆ ನಿಮಗೆ ಖರ್ಚು ಕಡಿಮೆ ಆಗುತ್ತದೆ. ಆ ರೀತಿಯಾಗಿ ಕೃತಕ ಗರ್ಭಧಾರಣೆ ಅನುಕೂಲ ಅಂತೀರಿ? ಹೌದು ಸರ್. ಸಾಮಾನ್ಯವಾಗಿ ಯಾವಾಗ ಸಂತಾನೋತ್ಪತ್ತಿ ಜಾಸ್ತಿ ಆಗುತ್ತೆ ಅಂತೀರಿ? ಸಂತಾನೋತ್ಪತ್ತಿ ಇವಾಗ ಋತು ಪ್ರಕಾರ ಸೆಪ್ಟೆಂಬರ್ನಿಂದ ಅಕ್ಟೋಬರ್ ಅಲ್ಲಿ ಋತುಗೆ ಬರುತ್ತವೆ. ಅದರಲ್ಲಿ 5 ತಿಂಗಳು ಅಂದ್ರೆ ಜನವರಿ ಇಲ್ಲ ಫೆಬ್ರವರಿ ಇನ್ನೊಂದ್ಸಲಿ ಬರುತ್ತದೆ. ಕೆಲವರು ಏನ್ ಮಾಡ್ತಾರೆ ಇದನ್ನ ಸಿಂಕ್ರೋನೈಸ್ ಮಾಡಿ ಈಸ್ಟರ್ ಸಿಂಕ್ರೋನೈಸೇಷನ್ ಮಾಡಿ ಏನಂತಾರೆ ಇವಾಗ ಕೆಲವೊಂದು ಮುಸಲ್ಮಾನರ ಹಬ್ಬ ಅವಾಗ ನಮಗೆ ತಳಿಗಳು ಅಥವಾ ಈ ಮರಿಗಳು ಬೇಕು ಅನ್ನೋದ್ರಿಂದ ಕಟಾವಿಗೆ ಬರುವಂಗೆ ಆ ಸಮಯದಲ್ಲಿ ಕಟಾವಿಗೆ ಬರುವಂಗೆ ಈಸ್ಟರ್ ಹೊಂದಿಸಿ ಅವಾಗ ನಮ್ಗೇನಾಗತ್ತೆ ರೈತರು ಕೂಡ ಲಾಭ ಅಥವಾ ಒಂದು ಮರಿಗೆ ಇವಾಗ 2,000 ಹೋಗ್ತಾ ಇದ್ರೆ ಆ ಸಮಯದಲ್ಲಿ 4,000 ಹೋಗುವ ಇದು ಇರುತ್ತದೆ. ಆದ್ರಿಂದ ಇದು ಬಹಳ ಮುಖ್ಯತೆ ಹೊಂದಿದೆ ಸರ್. ಅಂದ್ರೆ ಈಗ ಟಗರು ಮತ್ತು ಹೋತಾನ ಏನು ಸಂತಾನೋತ್ಪತ್ತಿ ಬಳಸ್ತೀವಲ್ಲ ಎಷ್ಟು ಸರಿ ನಾವು ಅದನ್ನ ಬದಲಾಯಿಸಬೇಕಾಗತ್ತೆ ಅಂದ್ರೆ ಎಷ್ಟು ವರ್ಷಕ್ಕೊಂದ್ಸರಿ ಬದಲಾಯಿಸ್ತಾ ಇರ್ಬೇಕಾಗತ್ತೆ ಈ ಟಗರು ಅಥವಾ ಹೋತಾನ? ನಾವು ಕಡಿಮೆ ಅಂದ್ರೆ 2 ವರ್ಷಗಳಿಗೆ 1 ಸಲ ನಾವು ಅದನ್ನ ಬದಲಾಯಿಸಲೇಬೇಕು. ಯಾಕೆಂದ್ರೆ ಒಂದು ನಾವೇನಂತೀವಿ ಇನ್ಬ್ರೀಡಿಂಗ್ ಅಂತೀವಿ ಅಥವಾ ಅಂತಸ್ಪಂದವ, ಇದರಿಂದ ಏನಾಗುತ್ತೆ ಕೆಲವೊಂದು ಡಿಫೆಕ್ಟ್ಸ್ ಬರ್ತವೆ. ಹೌದು, ಹೆರಿಟರಿ ಡಿಫೆಕ್ಟ್ಸ್ ಅಂತೀವಿ, ಈವನ್ ಮನುಷ್ಯರಲ್ಲೂ ಬರ್ತವೆ. ಹೌದು ಹೌದು, ಸಂಬಂಧಿಕರನ್ನೇ ಮದುವೆ ಆಗಬಾರದು ಅಂತ ಜಾಸ್ತಿ ಜನ ಹೇಳ್ತಾ ಇರ್ತಾರೆ ದೊಡ್ಡವರೆಲ್ಲ, ಇದೇ ಕಾರಣ. ಹೌದು ಹೌದು, ಇದು ಕುರಿ ಮತ್ತು ಮೇಕೆಗಳು ಕೂಡ ಅನುಭವ ಆಗುತ್ತದೆ. ಅಂದ್ರೆ ನಾವು ಮುಖ್ಯವಾಗಿ ಹುಲ್ಗಾವಲಿನಲ್ಲಿ ಬಿಟ್ಟು ಸಂವರ್ಧನೆಗೆ ಬಳಸ್ಕೋಬಹುದು. ಹೌದು, ಮತ್ತೆ ಕೊಟ್ಟಿಗೆಯಲ್ಲಿ ಮಾಡಬಹುದು, ಕೊಟ್ಟಿಗೆಯಲ್ಲಿ ಮಾಡಬಹುದು ಸಂಯೋಗಗಳನ್ನು. ಹೌದು ಸರ್. ಇನ್ನು ಈ ಕುರಿ ಮತ್ತು ಆಡುಗಳಿಗೆ ಈ ಮನೆಯ ಒಂದು ಸೌಲಭ್ಯನ ಕಲ್ಪಿಸಬೇಕಾಗತ್ತೆ, ವಸತಿ ಸೌಲಭ್ಯ, ಅದು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅಂತೀರಿ? ಈ ಕುರಿ ಮತ್ತು ಆಡುಗಳಿಗೆ ಅಥವಾ ಮೇಕೆಗಳಿಗೆ ನಮ್ಮ ಮನುಷ್ಯರಿಗೆ ಹೆಂಗೆ ವಸತಿ ಬೇಕೋ, ಎಷ್ಟು ಪ್ರಾಮುಖ್ಯತೆ ಅಥವಾ ಬೇಕೋ ಅಷ್ಟೇ ಅವುಗಳು ಕೂಡ ಬೇಕಾಗುತ್ತದೆ. ಇದರಲ್ಲಿ ಸೌಲಭ್ಯಗಳು ಮತ್ತು ಉಪಕರಣಗಳು ಇದೆಯಲ್ಲ, ಇದು ಹವಾಮಾನ ಇಲ್ಲ ನೀವು ಪಾಲನೆಯ ಮೆಥಡ್ ರೀತಿ ಅಥವಾ ಋತುಮಾನ. ಋತುಮಾನ ಅಂದ್ರೆ ಕ್ಲೈಮ್ಯಾಟು, ಇಲ್ಲ ಅಂದ್ರೆ ನೀವು ಬೇಸಿಗೆಯಲ್ಲಿ ಮಾಡ್ತಾ ಇದ್ದೀರಾ, ಇಲ್ಲ ಚಳಿಗಾಲದಲ್ಲಿ ಮಾಡ್ತಾ ಇದ್ದೀರಾ, ಇಲ್ಲ ಕೆಲವರು ಏನಾಗ್ತಾರೆ ವೈಯಕ್ತಿಕ ಆದ್ಯತೆಗಳು, ಕೆಲವರು ನಮ್ ಇನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದು ಬದಲಾವಣೆ ಆಗ್ತಾ ಇರುತ್ತದೆ. ಸಾಂಪ್ರದಾಯಿಕವಾಗಿ ಕೊಠಡಿಗಳಲ್ಲಿ ನಾವು ಮಾಡ್ತೀವಿ, ಇಲ್ಲ ಕಂಬದ ಕಟ್ಟಡಗಳು, ಇಲ್ಲ ಲೋಹದ ಕಟ್ಟಡಗಳು, ಈ ಉತ್ತಮ ರಕ್ಷಣೆಗೆ ನೀಡುತ್ತವೆ. ಯಾಕೆಂದ್ರೆ ಈ ಪ್ರೆಡೇಟರ್ಸ್ ಏನಂತೀವಿ ಪರಭಕ್ಷಕರು, ನೀವು ಕೇಳಿರ್ತೀರಾ ನಾಯಿಗಳು ಇಲ್ಲ ಅಂದ್ರೆ ತೋಳ, ಇವುಗಳಿಂದ ನಮ್ಗೆ ರಕ್ಷಣೆ ಕೊಡಬೇಕಾದ್ರೆ ಈ ಫೆನ್ಸಿಂಗ್ ಏನಂತೀವಿ ತಂತಿ ಪದ್ಧತಿ ಅಥವಾ ಮುಳ್ಳು ಹಾಕಿ ನಾವು ಕೊಠಡಿ ಇದ್ರೂ ಕೂಡ ಸುತ್ತಲೂ ಈ ಪದ್ಧತಿಯನ್ನು ಅಳವಡಿಸಬೇಕಾಗುತ್ತದೆ. ಮತ್ತೆ ನಿರ್ಬಂಧ ಕಟ್ಟಡಗಳು ಕುರಿ ಮತ್ತು ಮೇಕೆ ಉತ್ಪಾದನೆಗಳು ಬಹಳ ಪ್ರಾಮುಖ್ಯತೆ ಹೊಂದಿವೆ. ಯಾಕೆಂದ್ರೆ ಇದರಲ್ಲಿ ನಾವು ಹಾಸಿಗೆ ಬೆಡ್ಡಿಂಗ್ ಮೆಟೀರಿಯಲ್ ಏನಂತೀವಿ ಅದನ್ನು ಕೂಡ ಯೂಸ್ ಮಾಡಬೇಕಾಗುತ್ತದೆ. ಹುಲ್ಲು ಅಥವಾ ಈ ವುಡ್ ಶೇವಿಂಗ್ಸ್, ಮರದ ಕವಚಗಳು, ಈತ ಮರದ ಚಿಪ್ಸ್ ಇವನ್ನ ಕೂಡ ನಾವು ಯೂಸ್ ಮಾಡಬಹುದು. ಮತ್ತೆ ಈ ವಯಸ್ಸಿಗನುಸುಣವಾಗಿ ಈ ವಸತಿಯ ಅವಶ್ಯಕತೆ ವೇರಿಯೇಷನ್ ಅಥವಾ ನಾವೇನಂತೀವಿ ಇವಾಗ 3-6 ತಿಂಗಳು ಮರಿ ಇದ್ರೆ ಅದಕ್ಕೆ ಸರಾಸರಿ 6-8 ಚದರ ಅಡಿ ಬೇಕಾಗತ್ತೆ ಸ್ಥಳ. ಹೌದು. ಇವಾಗ 1 ವರ್ಷದ ಕುರಿ ಅಥವಾ ಮೇಕೆ ಇದ್ದರೆ ಅದಕ್ಕೆ 10-15 ಚದರಡಿ ಬೇಕಾಗತ್ತದೆ. ಇಲ್ಲ ಅಡಲ್ಟ್ ಫಿಮೇಲ್ ಅಂದ್ರೆ ಹೆಣ್ಣು ಕುರಿ ಅಥವಾ ಮೇಕೆ, ಹೌದು ಮೇಕೆ ಅಥವಾ ಹೋತಾಗೆ ಅದಕ್ಕೆ ಹೆಣ್ಣಾದ್ರೆ ಸ್ವಲ್ಪ ಕಡಿಮೆ ಬೇಕಾಗುತ್ತದೆ, ಗಂಡಾದ್ರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹೌದು ಸರ್. ಹೆಣ್ಣಾದ್ರೆ 15-20 ಚದರಡಿ, ಗಂಡು ಆದ್ರೆ ಹೋತ ಅಥವಾ ಟಗರುಗೆ 20-25 ಜಾಸ್ತಿ ಓಡಾಡ್ತವೆ. ಮತ್ತೆ ದಷ್ಟಪುಷ್ಟವಾಗಿರ್ತವೆ, ದಷ್ಟಪುಷ್ಟವಾಗಿ ಬಾಡಿ ಸೈಜ್ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹೀಗಾಗಿ ನಾವು ವಯಸ್ಸಿಗೆ ಅನುಗುಣವಾಗಿ ಒಂದು ಸ್ಥಳಾವಕಾಶವನ್ನು ಕೊಡಬೇಕಾಗತ್ತೆ. ಒಂದ್ ವೇಳೆ ನಾವು ಹೆಚ್ಚು ಸ್ಥಳದಲ್ಲಿ ನಾವು ಕಡಿಮೆ ಕುರಿಗಳನ್ನು ಸಾಕಿದ್ರೆ ಏನು ಸಮಸ್ಯೆ ಆಗಲ್ಲ, ಕಡಿಮೆ ಸ್ಥಳದಲ್ಲಿ ಹೆಚ್ಚು ಕುರಿಗಳನ್ನು ಸಾಕಿದಾಗ ಸಮಸ್ಯೆಗಳು ರೋಗಗಳ ಸಮಸ್ಯೆ ರೋಗಗಳು ಬರ್ತವೆ. ಮತ್ತೆ ಇದು ಫೈಟಿಂಗ್ ಏನಂತೀವಿ ಒಂದಕ್ಕೊಂದು ಗುದ್ದಾಡೋದು ಮತ್ತೆ ಹೌದು, ಮತ್ತೆ ಈ ಗೊರಚಲು ಫುಟ್ರಾಟ್ ಅಂತೀವಿ ಒಂದು, ಹೌದು ಅದು ಆಗ್ಬಹುದು. ಹೌದು, ಯಾಕೆಂದ್ರೆ ಅಲ್ಲಿ ನಾವು ಕ್ಲೀನ್ ಮಾಡಕ್ಕಾಗಲ್ಲ ಕೊಟ್ಟಿಗೆಯನ್ನ ಸರಿಯಾಗಿ, ಮತ್ತೆ ಗಂಜಲ ಎಲ್ಲ ಅಲ್ಲೇ ಇರುತ್ತೆ, ತೇವಾಂಶ ಜಾಸ್ತಿ ಆಗಿ ಕೆಲವು ರೋಗಗಳು ಗೊರಸಿನ ಕೊಳೆ ರೋಗ ಇಂಥವೆಲ್ಲ ಬರ್ತವೆ. ಇನ್ನು ಆಹಾರ ಕೊಡೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ನಾವು ವಯಸ್ಸಿಗನುಗುಣವಾಗಿಯೂ ಕೂಡ ಆಹಾರವನ್ನು ಕೊಡಬೇಕಾಗತ್ತೆ. ಇದಕ್ಕೆ ಏನು ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ, ಏನೇನು ಆಹಾರ ಕೊಡಬೇಕಾಗತ್ತೆ ಅಂತೀರಿ? ವಯಸ್ಸಿಗೆ ನೀವು ಹೇಳಿದಂಗೆ ವಯಸ್ಸಿಗೆ ಅನುಗುಣವಾಗಿ ಆಹಾರ ಕೊಡಬೇಕಾಗುತ್ತದೆ. ಈ ಸಂತಾನೋತ್ಪತ್ತಿ ಇದರಲ್ಲಿ ಕೆಲವೊಂದ್ಸಲ ಏನಾಗುತ್ತೆ, ಈ ಟಗರು ಅಥವಾ ಕುರಿ ಆಗಲಿ ಅಥವಾ ಓತ ಆಗಲಿ ಇದಕ್ಕೆ ನಾವೇನಂತೇವೆ ಫ್ಲಷಿಂಗ್ ಅಂತೇವೆ, ಅದು ಕೂಡ ಮಾಡಬೇಕಾಗುತ್ತದೆ. ಹೆಣ್ಣು ಕುರಿ ಮತ್ತು ಮೇಕೆಗಳಲ್ಲಿ ಫ್ಲಷಿಂಗ್ ಸಂಬಂಧಿಸಿದ ಕಾಳಜಿ ಬಹಳ ವಹಿಸಬೇಕು. ಯಾಕಂದ್ರೆ ಇಲ್ಲ ಅಂದ್ರೆ ಒಂದ್ಸಲ ನೀವು ಈಸ್ಟ್ರೆಸ್ ಮಿಸ್ ಆದ್ರೆ ಒಂದ್ಸಲ ಒಂದು ಮರಿ ಹೋದಂಗೆ. ಯಾಕೆಂದ್ರೆ ಅವು ಸರಾಸರಿ 3 ಸಲ ಮರಿಗಳು ಕೊಡುತ್ತದೆ 2 ವರ್ಷದಲ್ಲಿ. ಅಂದ್ರೆ ಒಂದು ನೀವೇನಾದ್ರೂ ಕಳ್ಕೊಂಡ್ರೆ ಒಂದು ಮರಿಗೂ ಹೋಯ್ತು, ಮತ್ತೆ 1 ವರ್ಷ ನೀವು ಸುಮ್ಮನೆ ಸಾಕಬೇಕಾಗುತ್ತದೆ. ಅದಕ್ಕೆ ಫ್ಲಷಿಂಗ್ ಅನ್ನೋದು ಬಹಳ ಪ್ರಾಮುಖ್ಯತೆ. ಏನು ಫ್ಲಷಿಂಗ್ ಅಂದ್ರೆ? ಫ್ಲಷಿಂಗ್ ಅಂದ್ರೆ ಇವಾಗ ಕುರಿ ಅಥವಾ ಮೇಕೆ ಹೆಣ್ಣು ಮೇಕೆ ಬಾಡಿ ಅಥವಾ ದೇಹದ ತೂಕ ಕಡಿಮೆ ಇರುತ್ತೆ ಕೆಲವೊಂದ್ಸಲ, ಯಾಕಂದ್ರೆ ಮರಿ ಹಾಕಿದಕ್ಕೆ ಹಾಲು ಕುಡಿತಾ ಇರ್ತದೆ. ಮತ್ತೆ 21 ದಿನದಲ್ಲಿ ಅದು ಬೇದೆಗೂ ಬರುತ್ತದಲ್ಲ, ಇಮಿಡಿಯೇಟ್ ನೀವು ಬ್ರೀಡಿಂಗ್ ಹೋದ್ರೆ ಅಥವಾ ಸಂತಾನೋತ್ಪತ್ತಿಗೆ ಹೋದ್ರೆ ಫಲ ಕಚ್ಚೋದು ಬಹಳ ಕಡಿಮೆ ಕಡಿಮೆ. ಅವಾಗ ಏನ್ ಮಾಡಬೇಕಾಗುತ್ತದೆ, ಫ್ಲಷಿಂಗ್ ಅಂದ್ರೆ ಇದಕ್ಕೆ ಸ್ವಲ್ಪ ಪೌಷ್ಟಿಕಾಂಶಗಳು ಆಹಾರ ಚೆನ್ನಾಗಿ ಕೊಟ್ಟು ಸ್ವಲ್ಪ ಬಾಡಿ ವೆಯ್ಟ್ ನ ಜಾಸ್ತಿ ಮಾಡೋದಕ್ಕೆ ಫ್ಲಷಿಂಗ್ ಅಂತ ಹೇಳ್ತೀವಿ. ದಷ್ಟ ಪುಷ್ಟವಾಗಿ ಮತ್ತೆ ಈ ಚಿಕ್ಕ ಮರಿಗಳಲ್ಲಿ ಆಹಾರದ ಬಗ್ಗೆ ಹೇಳ್ತಾ ಇದ್ವಲ್ಲ, ಚಿಕ್ಕ ಮರಿಗಳಿಗೆ ಹುಟ್ಟಿದ ತಕ್ಷಣನೇ ಈ ಕೊಲೆಸ್ಟ್ರಾಲ್ ಏನಂತೇವೆ ಗಿಣದಾಳು, ಗಿಣದಾಳು ಕುಡಿಸೋದು ಬಹಳ ಪ್ರಾಮುಖ್ಯತೆ. ಯಾಕೆಂದ್ರೆ ಅದರಲ್ಲಿ ಈ ಪೋಷಕಾಂಶಗಳು ಇರ್ತವೆ ಮತ್ತು ರೋಗ ನಿರೋಧಕಗಳು ಅಥವಾ ಆಂಟಿಬಾಡೀಸ್ ಏನಂತೀವಿ ನಾವು, ಆಂಟಿಬಾಡೀಸ್ ಜಾಸ್ತಿ ಇರ್ತವೆ. ಇದು 100 ಮಿಲಿಲೀಟರ್ ಒಂದು ಕೆಜಿ ದೇಹ ತೂಕದ ಪ್ರಕಾರ ನಾವು ಅದನ್ನು ಕುಡಿಸಬೇಕಾಗುತ್ತದೆ. ಮತ್ತೆ ಒಂದು ತಿಂಗಳು ಕುಡಿಸ್ರಿ, ಅದಾದ್ಮೇಲೆ ನಿಧಾನಕ್ಕೆ ಬೇರೆ ಆಹಾರವನ್ನು ನೀವು ಕೊಡಬೇಕಾಗುತ್ತದೆ. ಹುಲ್ಲಾಗಬಹುದು, ಒಂದು ತೆಳುವಾದ ಆಹಾರ ಆಗಬಹುದು, ಕೊಡಬಹುದು ಅಂತೀವಿ. ಮತ್ತೆ ದೇಹದ ತೂಕ ಅನುಸಾರವಾಗಿ ಇವಾಗ ನಿಮ್ಮ ಹತ್ರ ದ್ವಿದಳ ಧಾನ್ಯಗಳಿದೆ ಇಲ್ಲ, ಆಲ್ರೆಡಿ ಮಾಡ್ತಾ ಇದ್ದೀರಾ ಇಲ್ಲ ಅಂದಾಗ, ಇದೆ ಅಂದಾಗ ಇದು ನಾವು ಕಾನ್ಸಂಟ್ರೇಟ್ ಫೀಡ್ ಏನಂತೀವಿ ಪಶು ಆಹಾರ, ಅದು ಒಂದರಿಂದ ಒಂದಕ್ಕೆ ವೇರಿಯೇಷನ್ ಆಗುತ್ತೆ. ಇವಾಗ ಹೌದು ಹೌದು, ಒಂದರಿಂದ ಒಂದು ವರ್ಷ ಒಳಗಡೆ ಇವಾಗ ನಿಮಗೆ ಲೆಗ್ಯೂಮ್ಸ್ ಇದೆ ಅಥವಾ ದ್ವಿದಳ ಧಾನ್ಯಗಳ ಸಸ್ಯಗಳಿವೆ, ಅವಾಗ ಏನಾಗುತ್ತೆ 50 ಗ್ರಾಮ್ ಕೊಟ್ಟರೆ ಸಾಕು ದಿನಕ್ಕೆ. ಇಲ್ಲ ನಿಮ್ಮ ಹತ್ರ ಇಲ್ಲ ಅಂದ್ರೆ ಅವಾಗ 300 ಗ್ರಾಮ್ ಕೊಡಬೇಕಾಗುತ್ತದೆ. ಇಲ್ಲ ಮತ್ತೆ 2 ವರ್ಷದ ಕುರಿ ಅಥವಾ ಹೋತಕ್ಕೆ ನೀವು ಈ ದ್ವಿದಳ ಧಾನ್ಯದ ಸಸ್ಯಗಳಾದ ಮೇವು ಇಲ್ಲ ಅಂದ್ರೆ 100 ಗ್ರಾಮ್, ಅಲ್ಲ ಇದೆ ಅಂದ್ರೆ ಅದರ 4 ಪಟ್ಟು ಅಂದ್ರೆ 400 ಗ್ರಾಮ್. ನಾನೇನ್ ಹೇಳ್ತಾ ಇದ್ದೆ, ಈ ದ್ವಿದಳ ಧಾನ್ಯದ ಮೇವುಗಳು ಇವೆಲ್ಲ ಕೊಟ್ರೆ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು, ಹೌದು, ಇಲ್ಲ ಅಂದ್ರೆ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಈ ದ್ವಿದಳ ಧಾನ್ಯ ಅಥವಾ ಏಕದಳ ಧಾನ್ಯಗಳು ಇದರಲ್ಲಿ ನೀವು ಕೇಳಬಹುದು, ಏಕದಳ ಧಾನ್ಯಗಳು ಯಾವುವು? ಮುಸ್ಕಿನ ಜೋಳ, ಜೋಳ, ಸಜ್ಜೆ ಇತ್ಯಾದಿ. ದ್ವಿದಳ ಧಾನ್ಯದಲ್ಲಿ ಅಲಸಂದೆ, ಅವರೆ, ಉದ್ದು, ಹೆಸರು, ಸೆಣಬು ಮತ್ತೆ ಉರುಳಿ ಇವೆಲ್ಲ ಏಕವಾರ್ಷಿಕ ಆನ್ಯುವಲ್ ಕ್ರಾಪ್ಸ್ ಅಥವಾ ಪೆರಿನ್ಯುವಲ್ ಕ್ರಾಪ್ಸ್ ಅಂತೀವಿ. ಇನ್ನು ಕೆಲವು ಬಹುವಾರ್ಷಿಕ ಮೇವಿನೂ ಇವೆ. ಅವುಗಳಲ್ಲಿ ಏಕದಳದು ಹೈಬ್ರಿಡ್ ನೇಪಿಯರ್, ಮತ್ತೆ ಗಿನಿ ಗ್ರಾಸ್, ಪ್ಯಾರಾಗ್ರಾಸ್, ಹಸಿರು, ನೀಲಿ ಪ್ಯಾನಿಕ್ ಇಂತಾದಿವೆ. ಮತ್ತೆ ಅದರಲ್ಲೂ ದ್ವಿದಳ ಧಾನ್ಯಗಳು ಇವೆ ಬಹುವಾರ್ಷಿಕ, ಕುದುರೆ ಮೆಂತೆ ಅಥವಾ ಬರ್ಸೀಮು, ಗ್ಲೆರ್ಸಿನ್. ಇವೆಲ್ಲ ಬಿಟ್ಟು ನಾವು ಈ ಕೊಟ್ಟಿಗೆ ಪದ್ಧತಿಯಲ್ಲಿ ಮಾಡಬೇಕಾದ್ರೆ ಕೆಲವು ಮೇವಿನ ಮರಗಳು ಕೂಡ ಇವೆ. ನೀವು ಇಲ್ಲ ಅಂದ್ರೆ ಕೃಷಿ ಹೊಂಡ ಅದರ ಸುತ್ತಮುತ್ತಲು ಬೇಕಾದ್ರೆ ಈ ಮರಗಳು ಬೆಳೆಸೋದ್ರಿಂದ ಏನಾಗುತ್ತೆ, ಬೇಸಿಗೆಯಲ್ಲಿ ತಂಪು ಇರುತ್ತೆ, ಮತ್ತೆ ಬೇಸಿಗೆಯಲ್ಲಿ ನಿಮಗೆ ಹಸಿರು ಮೇವು ಕಡಿಮೆ ಆಗುತ್ತಲ್ಲ, ಆವಾಗ ಈ ಮರಗಳ ಎಲೆಗಳನ್ನು ನಾವು ಹಸಿರು ಮೇವಾಗಿ ಬಳಸ್ಕೋಬಹುದು. ಎಕ್ಸಾಂಪಲ್ಸ್ ಅಂದ್ರೆ ಈ ಸುಬಾಬಲ್ಲು, ಅಕೇಶಿಯಾ, ನುಗ್ಗೆ ಸೊಪ್ಪು, ಗ್ಲಾಸೆ, ಹೌದು, ಗ್ಲರ್ಸಿಡಿಯಾ, ಕಮರ, ಅರಳಿ, ಬೇವು ಇತ್ಯಾದಿ ಬೇಕಾದ್ರೆ ನಾವು ಆಹಾರವಾಗಿ ಬಳಸ್ಕೋಬಹುದು. ಮೇವಿನ ಮರಗಳು ಕೂಡ ಅಷ್ಟೇ ಮುಖ್ಯವಾದ. ಹೌದು ಹೌದು, ನಮ್ಮ ಈ ಜಾಗ ಅಥವಾ ನಿಮ್ಮ ಕೊಠಡಿ ಸುತ್ತಲೂ ಇಲ್ಲ ಅಂದ್ರೆ ನಿಮ್ದು ಜಾಗ ಬೌಂಡ್ರೀಸ್ ಏನಂತೀವಿ ಅಲ್ಲಿ ಬೇಕಾದ್ರೆ ಇದನ್ನ ಈ ಮರಗಳನ್ನು ಬೆಳೆಸ್ಕೊಂಡು ಬೇಸಿಗೆಯಲ್ಲಿ ಬಹಳ ಉಪಯುಕ್ತ ಆಗುತ್ತೆ. ಇನ್ನ ಈ ಕುರಿ ಮತ್ತು ಮೇಕೆಗಳ ಒಂದು ಆರೋಗ್ಯ ರಕ್ಷಣೆ ಕೂಡ ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಏನು ಕ್ರಮ ಅನುಸರಿಸಬೇಕಾಗುತ್ತೆ ಆರೋಗ್ಯ ರಕ್ಷಣೆಗೆ? ಆರೋಗ್ಯ ಇವಾಗ ನಮ್ಮ ಆದಾಯ ಏನಿದೆ, ಆದಾಯ ಆರೋಗ್ಯಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಸಂಬಂಧಿತವಾಗಿರುತ್ತದೆ. ನೀವು ನಿಮ್ಮ ಕುರಿ ಅಥವಾ ಮೇಕೆ ಆರೋಗ್ಯಕರವಾಗಿದೆಯೇ ಎನ್ನುವುದು ನೋಡಬೇಕಂದ್ರೆ ದೇಹದ ತಾಪಮಾನ ನಿಮ್ಗೆ ಗೊತ್ತಿರಬೇಕು. ಯೂಶುವಲಿ ಅಥವಾ ದೇಹದ ತಾಪಮಾನವು 38-40 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಅದಕ್ಕಿಂತ ಜಾಸ್ತಿ ಆದ್ರೆ ಏನಾಗುತ್ತೆ, ಫೀವರ್ ಅಂತೀವಿ, ಜ್ವರ ಬಂದಿದೆ, ಅವಾಗ ನೀವು ಪಶುವೈದ್ಯ ತೋರಿಸಬೇಕಾಗುತ್ತೆ. ಹಂಗೆ ಉಸಿರಾಟ ನಿಮಿಷಕ್ಕೆ 15-30 ಸಲ ಉಸಿರಾಟ ಇರುತ್ತದೆ. ಜಾಸ್ತಿ ಆದಾಗ ಏನಾಗುತ್ತೆ, ಇದಕ್ಕೇನೋ ಸ್ವಲ್ಪ ಉಸಿರಾಟದ ಪ್ರಾಬ್ಲಮ್ ಇದೆ ಅಥವಾ ತೊಂದರೆ ಆಗಿದೆ, ಇಲ್ಲ ಉಸಿರಾಟಕ್ಕೆ ರಿಲೇಟೆಡ್ ಯಾವುದೋ ಒಂದು ರೋಗ ಬಂದಿದೆ ಅಂತ ತಿಳ್ಕೊಬಹುದು. ಮತ್ತೆ ಹೃದಯ ಬಡಿತ 70-90 ಇರುತ್ತೆ. ಮೆಳಕಾಕೋದು ಇಂಪಾರ್ಟೆಂಟ್, ಯಾಕಂದ್ರೆ ಇವು ಮೆಳಕಾಕುವ ಪ್ರಾಣಿಗಳು, ಮೆಳಕು ಅಂದ್ರೆ ರೂಮಿನೆಂಟ್ಸ್ ಅಂತ. ಈ ಮೆಳಕು ಹಾಕದೇ ಇದ್ರು ಕೂಡ ಅವಾಗ ಏನಾಗುತ್ತೆ, ಸಮಸ್ಯೆ ಇರಬಹುದು, ಹೊಟ್ಟೆ ಸಮಸ್ಯೆ ಇರಬಹುದು ಅಂತ ನಾವು ಕಂಡುಹಿಡಿಯಬಹುದು. ಹಿಂಗ್ ಬಂದಾಗ ಸಮಸ್ಯಾತ್ಮಕ ಪ್ರಾಣಿಗಳು ಹಿಂಡುಗಳಲ್ಲಿ ಬೇರ್ಪಡಿಸಬೇಕಾಗುತ್ತೆ. ಯಾವುದಕ್ಕೆ ರೋಗ ಬಂದಿರುತ್ತದೆ ಅದನ್ನ ಒಂದು ಹಿಂಡಿನಿಂದ ಬೇರ್ಪಡಿಸೋದು ಬಹಳ ಮುಖ್ಯ. ಇಲ್ಲ ಅಂದ್ರೆ ಆ ಪ್ರಾಣಿಯಿಂದ ಬೇರೆ ಪ್ರಾಣಿಗಳಿಗೆ ಬಹಳ ರೋಗಗಳು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹರಡೋದು ಬೈ ಸಂಪರ್ಕದಿಂದ ಸಂಪರ್ಕ ಗಾಳಿ ಇಲ್ಲ ಅಂದ್ರೆ ಎಲ್ಲ ಒಂದೇ ನೀರು ಕುಡಿತವೆ. ಹೌದು, ಮೇವು ತಿಂತಿರ್ತವೆ. ಈಸಿಯಾಗಿ ಒಂದರಿಂದ ಇನ್ನೊಂದಕ್ಕೆ ಸ್ಪ್ರೆಡ್ ಆಗುತ್ತೆ. ಹೌದು, ಮತ್ತೆ ಗರ್ಭಧಾರಣೆ ಇರ್ತಾವಲ್ಲ, ಹೌದು, ಅವುಗಳನ್ನಂತೂ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ, ಸಪರೇಟ್ ಆಗಿ ಇಟ್ಕೊಂಡು ಸಪರೇಟ್ ಆಗಿ ಇಡಬೇಕಾಗತ್ತೆ. ಯಾಕೆಂದ್ರೆ ಅಕಸ್ಮಾತ್ ಈ ಫೈಟಿಂಗ್ ಅಂದಿದ್ದು ಅವಾಗ ಒಂದು ಒಂದು ಹೊಡ್ಕೊಂಡು ಅಬಾರ್ಷನ್ಸ್ ಆಗ್ಬಿಡ್ತವೆ. ಇಲ್ಲ ಅದರದ್ದು ಕೊಟ್ಟಿಗೆ ಇದೆಯಲ್ಲ, ಕೊಟ್ಟಿಗೆಯನ್ನು ಬಾರಿ ನಾಜೂಕಾಗಿ ಇಟ್ಕೋಬೇಕಾಗತ್ತೆ. ಹೈಜಿನಿಕ್ ಅಂತೀವಿ, ಈ ಸ್ವಚ್ಛ ಭಾರತ ಏನಂತೀವಿ, ಅದು ಕೂಡ ಈ ಪ್ರಾಣಿಗಳ ಸಾಕಾಣಿಕೆಯಲ್ಲಿ ಅನುಸರಿಸಬೇಕಾಗತ್ತೆ ಸರ್. ಅಂದ್ರೆ ಇಲ್ಲಿ ಪರೋಪಜೀವಿಗಳ ಒಂದು ನಿರ್ವಹಣೆಗೆ ಬಹಳ ಮಹತ್ವ ಕೊಡಬೇಕಾಗತ್ತೆ ನಾವು. ಹೌದು, ಈ ಕುರಿಮೇಕೆಗಳಲ್ಲಿ ಹೌದು ಪರೋಪಜೀವಿಗಳು ಇಂಟರ್ನಲ್ ಆಗಿರ್ಬೋದು ಅಥವಾ ಔಟ್ ಸೈಡ್ ಆಗಿರ್ಬೋದು. ಅಂದ್ರೆ ಒಳಗಡೆ ಜಂತು ಹುಳುಗಳು, ನೆಗಡಿ ಹುಳುಗಳು ಅಂತಿರ್ತವೆ. ಹೊರ ಅಂದ್ರೆ ಇವಾಗ ಉಣ್ಣೆ ತಿಗಣೆ ಇಂತವು, ಉಣ್ಣೆ ತಿಗಣೆ ಇಂತವನ್ನೆಲ್ಲ ನಾವು ಡಿಪ್ಪಿಂಗ್, ಹೌದು ಡಿಪ್ಪಿಂಗ್ ಅಂತೀವಿ, ಇನ್ಸೆಕ್ಟಿಸೈಡ್ ಹಾಕಿ ಡಿಪ್ಪಿಂಗ್ ಮಾಡ್ತಾರೆ. ಈ ಜಂತು ಹುಳುಗಳು ಇವಕ್ಕೆಲ್ಲ ಡಿವರ್ಮಿಂಗ್, ಹೊಟ್ಟೆ ಒಳಗೆ ಔಷಧಿ ಹಾಕೋದು, ಇದನ್ನ ಹಾಕಿದ್ರೆ ಕಂಟ್ರೋಲ್ ಆಗ್ತವೆ. ನೀವು ಯಾವುದೇ ಲಸಿಕೆ ಹಾಕ್ಸ್ಬೇಕು ಅಂದ್ರೂ ಕೂಡ 15 ದಿನ ಮುಂಚೆನೆ ಅಥವಾ ಅಟ್ಲೀಸ್ಟ್ ಒಂದು ವಾರ ಮುಂಚೆನೆ ಈ ಹೊಟ್ಟೆ ಹುಳ ಔಷಧಿ ಅಂತೂ ಹಾಕ್ಸಲೇಬೇಕಾಗುತ್ತದೆ, ಆ ಲಸಿಕೆ ಕೆಲಸ ಮಾಡಬೇಕು ಅಂದ್ರೆ. ಸರಿ ಸರಿ ಸರಿ ಸರಿ. ಅಂದ್ರೆ ಈಗ ಸಾಮಾನ್ಯವಾಗಿ ಯಾವ್ಯಾವ ಲಸಿಕೆ ಹಾಕ್ಸ್ಬೇಕಾಗತ್ತೆ ಅಂತೀರಿ? ಸಾಮಾನ್ಯವಾಗಿ ಈ ನಮ್ಮ ಕುರಿ ಮತ್ತು ಮೇಕೆಗಳಲ್ಲಿ ಜಾಸ್ತಿ ಅಥವಾ ರೋಗ ಆಗೋದಂದ್ರೆ PPR. PPR ರೋಗ ಜಾಸ್ತಿ ಬರುತ್ತೆ. ಹೌದು, ಈ PPR ರೋಗಕ್ಕೆ ವಾರ್ಷಿಕ ಅಥವಾ 6 ತಿಂಗಳಿಂದ ಹಾಕ್ಸ್ಬೇಕಾಗತ್ತೆ. 6 ತಿಂಗಳ ಮರಿಗೆ ಹಾಕ್ಸ್ಬೋದು. ಇದು 3 ವರ್ಷ ತನಕ ಬೇಕಾದ್ರೆ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ, ನಿರೋಧಕ ಶಕ್ತಿ ಇರುತ್ತೆ. ಹೌದು, ಮತ್ತೆ ಅದಾದ್ಮೇಲೆ ಕುರಿ ಮತ್ತು ಮೇಕೆ ಸಿಡುಬು ಅಥವಾ ಪಾಕ್ಸ್ ಅಂತೀವಿ, ಇದು ಅಷ್ಟೇ. ವಾರ್ಷಿಕವಾಗಿ 6 ತಿಂಗಳಿಗೊಂದ್ಸಲ ಹಾಕ್ಬಿಟ್ರೆ ಮತ್ತೆ 2-3 ವರ್ಷ ಆರಾಮಾಗಿ ಇರ್ಬೋದು. ಇನ್ನೊಂದು FMD ಅಥವಾ ಕಾಲುಬಾಯಿ ಜ್ವರ ಅಂತೀವಿ, 6 ತಿಂಗಳಿಗೊಮ್ಮೆ ಮತ್ತೆ ಅದನ್ನ ಹಾಕ್ಸಲೇಬೇಕಾಗತ್ತೆ. ಯಾಕೆಂದ್ರೆ ಇದರಲ್ಲಿ ಇವಾಗ ಕಾಲುಬಾಯಿ ಜ್ವರ ಏನಿದೆ ದೊಡ್ಡ ರಾಸುಗಳಿಂದ ಈ ನಮ್ಮ ಕುರಿ ಮತ್ತೆ ಮೇಕೆಗಳು ಕೂಡ ಬರ್ತವೆ. ಹೌದು, ಮತ್ತೆ ಈ ಆಂಥರಾಕ್ಸ್ ಅಥವಾ ನರಡಿ ರೋಗ ಅಂತೀವಿ, ಇದು ಕೂಡ ಅಷ್ಟೇ. ಯಾಕೆಂದ್ರೆ ಇದು ಮನುಷ್ಯರು ಕೂಡ ಹರಡುತ್ತದೆ, ಈ ಕುರಿ ಮತ್ತು ಮೇಕೆಯಿಂದ ಮನುಷ್ಯರಿಗೂ ಬರಬಹುದು. ಹೌದು, ಅದಕ್ಕೆ ಎಲ್ಲಿ ಯಾವ ಜಾಗದಲ್ಲಿ ಅಥವಾ ಯಾವ ಜಿಲ್ಲೆಯಲ್ಲಿ ಈ ನರಡಿ ರೋಗ ರಿಪೋರ್ಟ್ ಆಗಿದೆಯೋ ಆ ಜಿಲ್ಲೆಯಲ್ಲಿ ಮಾತ್ರ ಇದನ್ನ ಹಾಕ್ಸ್ಕೋಬಹುದಾಗತ್ತೆ. ಮತ್ತೆ ET ಅಂತೀವಲ್ಲ, ಹೌದು, ಎಂಟ್ರೋಟಾಕ್ಸಿಮಿಯಾ ಅಂತೀವಿ, ಹೌದು, ಅಥವಾ ಇದನ್ನ ಕರುಳು ಬೇನೆ ಕೂಡ ಅಂತೀವಿ ಕನ್ನಡದಲ್ಲಿ. ಹೌದು, ಹೌದು. ಇದು ಇದು ಬಂದ್ರೆ ಏನಾಗುತ್ತೆ, ಸಡನ್ ಡೆತ್. ಇದಕ್ಕಿದ್ದಂಗೆ ವೀಕ್ ಅನಿಮಲ್ಸ್ ಜಾಸ್ತಿ ET ಯಾಕಂದ್ರೆ ಅದು ಊಟ ಸಿಕ್ಕಿದ ತಕ್ಷಣ ಏನಾಗುತ್ತೆ, ಆಹಾರ ಒಂದೇ ಸಲ ತಿಂದ್ಬಿಡತ್ತೆ. ಒಂದೇ ಸಲ ತಿಂದಾಗ ET ಬರುತ್ತೆ, ಅದಕ್ಕೂ 6 ತಿಂಗಳಿಗೊಂದ್ಸಲ ಈ ಲಸಿಕೆಯನ್ನು ಹಾಕ್ಸ್ಬೇಕು. ಅಂದ್ರೆ ಪಶುವೈದ್ಯರ ಸಂಪರ್ಕ ಇಟ್ಕೊಂಡು ಏನೇನು ಲಸಿಕೆಗಳು ಹಾಕ್ಸ್ಕೋಬೇಕು ಅವನ್ನೆಲ್ಲ ಕೇಳಿ ಹಾಗಿಂದಾಗಿ ಹಾಕ್ಸ್ತಾ ಇರೋದೇ ಒಳ್ಳೇದು. ಒಂದ್ಸರಿ ಬಂದ ಮೇಲೆ ನಿಯಂತ್ರಣ ಮಾಡೋದು ಕಷ್ಟ, ಗುಂಪು ಗುಂಪಾಗಿರೋದ್ರಿಂದ ಗುಂಪು ಗುಂಪು ಹರಡೋದು ಬೇಗ ಹರಡ್ಬಿಡ್ತವೆ. ಇನ್ನೊಂದು ಕಿವಿ ಮಾತು ಅಂದ್ರೆ, ಇವಾಗ ಒಂದು ಕುರಿ ಅಥವಾ ಒಂದು ಟಗರು ನಿಮಗೆ 5,000 ಬೆಲೆ ಬಾಳತ್ತೆ. ಅದೇ ನೀವು ಈ ಲಸಿಕೆಗಳೆಲ್ಲ ಹಾಕ್ಸಿದ್ರು ಕೂಡ ಇವಾಗ ನಿಮ್ಮ ಹತ್ರ 50 ಕುರಿಗಳಿದ್ದು ಒಂದೇ ಒಂದು ಲಸಿಕೆ ಹಾಕ್ಸಿಲ್ಲ ಅಂದ್ರೆ ನಿಮ್ಗೆ ಒಂದು ಕುರಿ ಲಾಸ್ ಆದ್ರೂ ಕೂಡ 5,000 ಲಾಸ್ ಆಯ್ತು. 5,000 ಬಹಳ ಕಡಿಮೆ ರೇಟ್ ಅದು. ಕಡಿಮೆ ರೇಟ್ ಅದು 30,000 ಇದಾವೆ ಈಗ. ಹೌದು, ಆ ತೂಕದ ಮೇಲೆ. ಹೌದು ಹೌದು, ನೀವ್ ಹೇಳ್ತಾರ ಮರಿ ಮರಿ ರೇಟು. ನೀವ್ ಹೇಳ್ತಾರ 5,000 ಮರಿ ರೇಟ್. ಒಂದು ಮರಿಯ ರೇಟ್ ನ ನೀವು ವ್ಯಾಕ್ಸಿನ್ ಅಥವಾ ಲಸಿಕೆಗೆ ಯೂಸ್ ಮಾಡಿದ್ರೆ 50 ಕುರಿಗಳು ನೀವು ರೋಗದಿಂದ ರಕ್ಷಿಸಬಹುದು. ಇದು ನಮ್ಮ ರೈತರು ಪಾಲನೆ ಮಾಡಲೇಬೇಕಾಗುತ್ತೆ. ಲಸಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಜೊತೆಗೆ ಈ ಗಂಜು ಮತ್ತು ಅದೇನು ಗೊಬ್ಬರ ಇರುತ್ತಲ್ಲ ಅದನ್ನ ದೂರವಾಗಿಟ್ಟು ಸ್ವಲ್ಪ ಆರೋಗ್ಯನು ಕೂಡ. ಯಾಕೆಂದ್ರೆ ಈ ಗೊಬ್ಬರ ಇದೆಯಲ್ಲ, ಈ ಒಂದೇ ಹತ್ರ ಹಾಕಿದ್ರೆ ಏನಾಗುತ್ತೆ, ಈ ಹೌಸ್ ಫ್ಲೈಸ್ ಅಂತೀವಿ, ನೊಣಗಳು ನೊಣಗಳು ಮತ್ತೆ ವೆಕ್ಟರ್ಬಾನ್ ಡಿಸೀಸಸ್, ಮಸ್ಕಿಟೋ ಅಥವಾ ಸೊಳ್ಳೆಗಳು, ಸೊಳ್ಳೆಗಳು ಈ ಕೆಲವೊಂದು ರೋಗ ಇದನ್ನು ಹರಡ್ತಾವೆ. ಅದಕ್ಕೆ ಮಿನಿಮಮ್ ಅಥವಾ 50 ಮೀಟರ್ ದೂರದಲ್ಲಿ ಕೊಟ್ಟಿಗೆಯಿಂದ. ಗೊಬ್ಬರನು ಸಾಕಷ್ಟು ಇವತ್ತು ಬೇಡಿಕೆ ಇದೆ, ಹೌದು, ಸಾಕಷ್ಟು ಬೆಲೆ ಬಾಳುತ್ತದೆ. ಹಾಗಾಗಿ ಅದನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಹೌದು, ಗೊಬ್ಬರ ಮತ್ತು ಗಂಜು ಅದನ್ನು ಕೂಡ ನಾವು ಸರಿಯಾಗಿ ಗೊಬ್ಬರ. ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನಿದೆ, ಸಾವಯವ ಕೃಷಿಯಲ್ಲಿ ಕುರಿ ಮತ್ತು ಮೇಕೆ ಗೊಬ್ಬರವನ್ನು ಹೆಚ್ಚು ಯೂಸ್ ಮಾಡಲಾಗುತ್ತೆ, ಕೆಮಿಕಲ್ಸ್. ಹೌದು, ಇವಾಗ ಕೆಲವೊಂದು ಹತ್ರ ಒಂದು ಟ್ರಾಕ್ಟರ್ ಲೋಡ್ಗೆ 3,000-5,000 ತನಕ ಹೋಗುತ್ತೆ. ಇನ್ನೊಂದು ವಿಚಾರ, ಈಗ ನಾವು ಈ ಕುರಿ ಮತ್ತು ಮೇಕೆಗಳನ್ನ ಸಾಕಾಣಿಕೆ ಮಾಡುವಾಗ ಸಾಗಿಸ್ಬೇಕಾಗತ್ತೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ, ಅಲ್ಲಿ ಏನೇನು ಅಂಶದ ಕಡೆಗೆ ಒತ್ತು ಕೊಡಬೇಕಾಗತ್ತೆ ಅಂತ ಸಂಕ್ಷಿಪ್ತವಾಗಿ ಹೇಳ್ತೀರಾ? ಈ ಕುರಿ ಮತ್ತು ಮೇಕೆ ಸಾಗಾಣಿಕೆಯ ಸಮಯದಲ್ಲಿ ಒಂದು ಹೆಲ್ತ್ ಸರ್ಟಿಫಿಕೇಟ್ ಕಂಪಲ್ಸರಿ, ಇಲ್ಲ ಅಂದ್ರೆ ನಿಮ್ಗೆ ಪೊಲೀಸ್ ಅವರೇ ಇಟ್ಕೊಂಡಿರ್ಕೋತಾರೆ. ಇನ್ನೊಂದು ಅದಕ್ಕೆ ನೀರು ಮತ್ತು ಆಹಾರ ಮಾಡಬೇಕಾಗುತ್ತೆ. ಮತ್ತೆ ಸಾಕಾಣಿಕೆ ಮಾಡ್ತಾ ಇರತ್ತಲ್ಲ ವಾಹನ, ವಾಹನ ಅದರಲ್ಲಿ ನೋಡ್ಬೇಕು ಎಲ್ಲ ಕ್ಲೀನ್ ಆಗಿದೆಯಾ ಇಲ್ವಾ, ಇಲ್ಲ ಅದಕ್ಕೆ ಚೂಪಾಗಿರೋದು ಏನಾದ್ರು ಇದೆಯಾ. ಹೌದಾ, 12 ಗಂಟೆಗಿಂತ ಜಾಸ್ತಿ ನೀವು ಸಾಗಾಣಿಕೆ ಮಾಡ್ತಾ ಇದ್ರಂದ್ರೆ ಅವಾಗ ಸ್ವಲ್ಪ ರೆಸ್ಟ್ ಕೊಡ್ಬೇಕಾಗುತ್ತದೆ, ವಿಶ್ರಾಂತಿ ಕೊಡ್ಬೇಕಾಗುತ್ತೆ. ಹೌದು, ರೆಸ್ಟ್ ಕೊಡು, ವಿಶ್ರಾಂತಿ ಕೊಡು, ಸ್ವಲ್ಪ ನೀರು, ಸ್ವಲ್ಪ ಆಹಾರ ಕೊಟ್ಟು ಅದನ್ನ ಸಾಗಾಣಿಕೆ ಮಾಡಬೇಕಾಗುತ್ತೆ. ಮತ್ತೆ ಬೇರೆ ಪ್ರಾಂತ್ಯಗಳಿಂದ ಅಥವಾ ಬೇರೆ ರಾಜ್ಯಗಳನ್ನ ತರಿಸಬೇಕಾದ್ರೆ ಅಲ್ಲಿರುವ ರೋಗ ಇಲ್ಲದೇ ಇರೋ ರೋಗದನ್ನು ನೋಡಿಕೊಂಡು ಲಸಿಕೆ ಹಾಕ್ಸಿ, 15 ದಿನ ಮುಂಚೆನೆ ಲಸಿಕೆ ಹಾಕ್ಸಿ ಇಲ್ಲಿಗೆ ಆಮೇಲೆ ಸಾಗಾಣಿಕೆ ಮಾಡಬೇಕು. ಅಂದ್ರೆ ಇವತ್ತು ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ ಸಾಕಷ್ಟು ಒಂದು ಸಾಲ ಸೌಲಭ್ಯಗಳು ಕೂಡ ಸಿಗ್ತಾ ಇದಾವೆ. ನಮ್ಮ ರಾಜ್ಯ ಸರ್ಕಾರದ ಯೋಜನೆಗಳಿದ್ದಾವೆ, ರಾಜ್ಯ ಸರ್ಕಾರದ ಇದೆ, ಕೇಂದ್ರ ಸರ್ಕಾರದ ಯೋಜನೆಗಳು ಇದೆ, ಅಲ್ಲೆಲ್ಲ ಮಾಹಿತಿ ಮತ್ತು ಈ ಸಾಲ ಸೌಲಭ್ಯಗಳೆಲ್ಲ ಸಿಗ್ತಾ ಇರ್ತವೆ. ಮತ್ತೆ ನಮ್ಮ ಪಶುಪಾಲನಾ ಇಲಾಖೆ ಸಾಕಷ್ಟು ಈ ತರಬೇತಿ ಕೇಂದ್ರಗಳಲ್ಲಿ ಮಾಹಿತಿ ಕೂಡ ಸಿಗುತ್ತೆ. ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಬಹಳ ಮುದ್ರಣಗಳು ಇವೆ, ಮತ್ತೆ ಸ್ಪೆಷಲೈಸ್ಡ್ ಅಲ್ಲಿ ಡೆಮಾನ್ಸ್ಟ್ರೇಷನ್ ಯೂನಿಟ್ಸ್ ಇವೆ, ಅಲ್ಲಿ ಸಿಗ್ತದೆ. ರಾಷ್ಟ್ರ ಮಟ್ಟದ ಸಂಸ್ಥೆಗಳು ಇದಾವೆ. ಹೌದು, ಈ ಒಂದು ಉತ್ತರ ಪ್ರದೇಶದಲ್ಲಿ CIRG ಅಂತೊಂದಿದೆ, ಇದು ಬರೀ ಮೇಕೆಗಳ ಬಗ್ಗೆ ಸಂಶೋಧನೆ ಮತ್ತು ಅಲ್ಲಿ ಈ ತರಬೇತಿ ಕೂಡ ಕೊಡಲಾಗುತ್ತದೆ. ಹೌದು, ಮತ್ತೆ ಇನ್ನೊಂದು ಕುರಿಗಳಿಗೆ, ಇದು ಅವಿಕಾನಗರ್ ಅಂತ ಹೇಳಿ ರಾಜಸ್ಥಾನದಲ್ಲಿದೆ, ಅವರು ಕೂಡ ಕುರಿ ಸಾಕಾಣಿಕೆ ಬಗ್ಗೆ ಎಲ್ಲ ನಿಮಗೆ ತರಬೇತಿಯಿಂದ ಹಿಡಿದು ಇನ್ನು ತಳಿಗಳು ಅಲ್ಲಿ ಅವ್ರ ಹತ್ರ ಯಾವ ತಳಿಗಳಿದೆ ಅದ್ರ ಕೂಡ ಗೌರ್ಮೆಂಟ್ ರೇಟ್ ಪ್ರಕಾರನೇ ಕೊಡ್ತಾರೆ. ಅಲ್ಲಿ ಬೇಕಾದ್ರೂ ತರಬಹುದು, ಒಳ್ಳೆ ಒಂದು ಗುಣಮಟ್ಟದ ಕುರಿ ಮರಿಗಳನ್ನ ಮೇಕೆ ಮರಿಗಳನ್ನ ತರಬಹುದಾಗಿದೆ. ಈ ಒಂದು ಕೇಂದ್ರೀಯ ಸಂಸ್ಥೆಗಳನ್ನ ಸಂಪರ್ಕಿಸಿ ಮತ್ತು ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಸಾಕಷ್ಟು ಜಾನುವಾರು ಸಂವರ್ಧನಾ ಕೇಂದ್ರಗಳೆಲ್ಲ ಇದಾವೆ, ಇಲ್ಲೆಲ್ಲ ಕೂಡ ಕುರಿ ಮೇಕೆಗಳ ಬಗ್ಗೆನೂ ಕೂಡ ತರಬೇತಿಗಳನ್ನ ಕೊಡ್ತಾ ಇರ್ತಾರೆ. ಮತ್ತೆ ಕುರಿ ಮಂಡಳಿ ಅಂತಾನೆ ಇದೆ. ಹೌದು, ಕುರಿ ಮಂಡಳಿ ಅಂತ ಇದೆ ಅಲ್ಲಿ. ಮತ್ತೆ ಕೆಲವೊಂದು ಸಂಘಗಳು ಕೂಡ ಮಾಡ್ಕೊಂಡಿದ್ದಾರೆ. ಹೌದು, ರೈತರು ಅವರವರೇ ಇದು ಮಾಡ್ತಾರೆ. ಅಲ್ಲಿ ಪಶುಭಾಗ್ಯ ಏನಿದೆ ನಮ್ಮ ಕರ್ನಾಟಕದ್ದು, ಅದರಲ್ಲೂ ಕೂಡ ಇದು ಕೊಡ್ತಾರೆ. ಮತ್ತೆ ಗಿರಿಜನ ಉಪಯೋಜನೆ ಅಂತ ಇದೆ. ಹೌದು ಹೌದು, ಅಲ್ಲೂ ಕೂಡ ಸಾಕಷ್ಟು ಸೌಲಭ್ಯಗಳು ಸಿಗ್ತವೆ. ಸೌಲಭ್ಯಗಳು ಸಿಗ್ತವೆ. ರೈತ ಬಾಂಧವರೇ, ತಮಗೆ ಈ ವೈಜ್ಞಾನಿಕವಾಗಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ GB ಮಂಜುನಾಥ ರೆಡ್ಡಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 86 1 8 6 0 1 1 5 9. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 86 1 8 6 0 1 1 5 9. ತುಂಬ ಸಂತೋಷ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರೇ, ತಾವಿದುವರೆಗೂ ಈ ವೈಜ್ಞಾನಿಕ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ರೈತ ಬಾಂಧವರೇ, ಇಲ್ಲಿ ತನಕ ಕುರಿ ಹಾಗೂ ಮೇಕೆ ಸಾಕಾಣಿಕೆ ಕುರಿತಂತೆ ಡಾಕ್ಟರ್ ಮಂಜುನಾಥ್ ರೆಡ್ಡಿ GB ಅವರನ್ನೇ ಸಂದರ್ಶನ ಕೇಳಿದರೆ. ಇನ್ನೀಗ ಜನಪದ ಗೀತೆ. ಚಂದ್ರಮಾ ಚಂಡಾಡಿದ ನಿಂ ಜನಪದ ಗೀತೆಯನ್ನು ಕೇಳಿದ್ರಿ. ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿ ರಂಗ ಕಾರ್ಯಕ್ರಮದೊಳಗೆ ಮೇವಿನ ಮರಗಳ ಕುರಿತಂತೆ ಡಾಕ್ಟರ್ ಬಿ ಎಸ್ ಲಲಿತ್ ಅವರೊಡನೆ ಸಂದರ್ಶನವನ್ನು ಕೇಳಬಹುದು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು.